ಪ್ರಗತಿಪರ ರೈತರಿದ್ದಾರೆ ಗಂಗಾಧರ್ ಅಂತ ಹೇಳ್ಬಿಟ್ಟು. ಇವರು ಈಗ ಯಾವ ತಮ್ಮ ಒಂದು ಕೃಷಿ ಅನುಭವಗಳನ್ನ ಕೃಷಿ ಯಾವ ರೀತಿಯಿಂದ ಇವರು ಕೃಷಿ ಮಾಡ್ತಾ ಇದ್ದಾರೆ, ಜೊತೆಗೆ ಕೃಷಿಗೆ ಪೂರಕವಾದ ಒಂದು ಚಟುವಟಿಕೆಗಳಲ್ಲಿ ಕೂಡ ಇವರು ತೊಡಗಿಸಿಕೊಂಡಿದ್ದಾರೆ, ಇವರಿಂದ ಈ ಒಂದು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ಸರ್ ನಮಸ್ಕಾರ, ನಮ್ಮ ಹೆಸರು ಗಂಗಾಧರ್ ಅಂತ, ನಲ್ಲಿಸರ ಗ್ರಾಮ ಭದ್ರಾವತಿ ತಾಲೂಕು. ಈಗ ನಾವು ಹಿಂದೆಲ್ಲ ಏನ್ ಮಾಡ್ತಿದ್ವು ಅಂದ್ರೆ ಭತ್ತ ಬೆಳೀತಾ ಇದ್ದು, ಭತ್ತದಿಂದ ಏನ ಲಾಭದಾಯಕ ಏನಿರಲಿಲ್ಲ. ಆಮೇಲೆ ಅಡಿಕೆಗೆ ಬಂದು ಅಡಿಕೆಯಿಂದ ಸ್ವಲ್ಪ ರೈತರಿಗೆ ಅನುಕೂಲ ಆಗ್ತಾ ಇದೆ, ಅದಕ್ಕೆ ಕೃಷಿ ಚಟುವಟಿಕೆಯಲ್ಲಿ ಅಡಿಕೆನೆ ಉತ್ತಮ ಅನ್ನಂಗೆ ಕಾಣುತ್ತೆ ನನಗೆ. ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ದೀರಿ ಸ್ವಾಮಿ? ನಮ್ದು ಈಗ ಆಲ್ರೆಡಿ 8 ಎಕರೆ ಅಡಿಕೆ ತೋಟ ಮಾಡಿದೀವಿ. 8 ಎಕರೆಯಿಂದ ಒಂದು 300-400 ಕ್ವಿಂಟಲ್ ಆಗ್ತಾ ಇದೆ. ಹಂಗಾಗಿ ನಮಗೆ ಈಗ ರೈತರಲ್ಲಿ ಒಂದ್ ಸ್ವಲ್ಪ ನಿರಾಳವಾಗಿ ಅದೀವಿ. ಜೊತೆಗೆ ಈಗ ಈ ಒಂದು ಭತ್ತದ ಬೆಳೆನ ಇದು ಮನೆಗೋಸ್ಕರ ಇನ್ನು ಬೆಳೀತಾ ಇದ್ದಾರಾ ಇಲ್ಲ ನಿಲ್ಲಿಸಿದೀರಾ? ಸ್ವಲ್ಪ 1 ಎಕರೆ ಭತ್ತ ಮನೆಗಾಗಿ ಇಟ್ಕೊಂಡಿದೀವಿ, ಭತ್ತ ಬೆಳೀತಾ ಇದೀವಿ. ಭತ್ತನೂ ಬಿಡಂಗಿಲ್ಲ ರೈತರು, ಭತ್ತ ತೆಂಗು ಅಡಿಕೆ ಮೂರಿಗೂ ಅಡಿಕ್ಟ್ ಆಗಿದೀವಿ ನಾವು. ಮೂರು ಬೆಳೆನೂ ಇದೆ. ಈಗ ಈ ಒಂದು ಅಡಿಕೆ ತಳಿಯಲ್ಲಿ ಅಡಿಕೆ ಬೆಳೆಯಲ್ಲಿ ಯಾವ ತಳಿ ಬೆಳೀತಾ ಇದ್ದೀರಾ? ನಮ್ದು ಈ ಅಡಿಕೆ ತಳಿಯಲ್ಲಿ ಈ ಬುಕ್ಕಾಂಬುದಿ ಕಡೆಯಿಂದ ಬೀಜ ಬರುತ್ತೆ, ಅದು ಚೆನ್ನಾಗಿ ನಮಗೆ ಇಳುವರಿ ನಮ್ ವೆದರಿಗೆ ಅದು ಹೊಂದ್ಕೊಳತ್ತೆ. ಬುಕ್ಕಾಂಬುದಿ ಈ ಕಡೆ ನಮ್ ಬೀರೂರ್ ಸೈಡ್ ಇವೆಲ್ಲ ಅದು ನಮ್ ವೆದರಿಗೆ ಹೊಂದ್ಕೊಳತ್ತೆ. ತೀರ್ಥಳ್ಳಿ ಅಡಿಕೆ ಬೀಜ ತಂದಾಕಿದ್ರೆ ಅದು ಕೊಳೆ ರೋಗ ಸ್ಟಾರ್ಟ್ ಆಗುತ್ತೆ, ನಮ್ ವೆದರಿಗೆ ಹೊಂದ್ಕೊಳಲ್ಲ. 15 ವರ್ಷಕ್ಕೆ ಗಿಡಗಳು ಹೋಗ್ತಾ ಇರುತ್ತೆ. ಹಂಗಾಗಿ ನಾವು ಈ ಸೈಡ್ನೇ, ಆಮೇಲೆ ಇಳುವರಿನೂ ಚೆನ್ನಾಗಿ ಬರುತ್ತೆ, ಲೈಫು ಇರುತ್ತೆ ಗಿಡ. ಹೌದು, ಇದು ತೀರ್ಥಹಳ್ಳಿ ಸ್ಥಳೀಯ ಲೋಕಲ್ ಅಂತ ಹೇಳ್ತೀವಲ್ಲ, ಅದು ಹೊಂದ್ಕೊಳ್ಳ ಅಂತ ಹೇಳ್ತೀರಾ ಈ ಒಂದು ಭಾಗದಲ್ಲಿ? ಈ ಭಾಗದಲ್ಲಿ ನಮ್ಮ ಎದರಿಗೆ ಆಗೋದಿಲ್ಲ ಸರ್, ಅದು ಹೊಂದ್ಕೊಳ್ಳೋದು ಕೊಳೆ ರೋಗ ಸ್ಟಾರ್ಟ್ ಆಗುತ್ತೆ, 15 ವರ್ಷಕ್ಕೆ ಗಿಡಗಳೆಲ್ಲ ಸಾಯ್ತಾ ಹೋಗುತ್ತೆ. ಅದು ಜಾಸ್ತಿ ಬಾಳಿಕೆ ಬರೋದಿಲ್ಲ. ಈ ಅಡಿಕೆ ಬೆಳೆಯಲ್ಲಿ ಮಿಶ್ರ ಬೆಳೆಯಾಗಿ ಏನೇನು ಬೆಳೀತಾ ಇದ್ದೀರಿ ಸರ್? ಅಡಿಕೆ ಬೆಳೆಯಲ್ಲಿ ನಾವು ಈಗ ಅದೇನೆ ಕೆಲವೊಂದು ಬಾಳೆ ಅಲಸಂದೆ ಉದ್ದು ಎಲ್ಲ ಬೆಳಿಬಹುದು. ನಮ್ಮಲ್ಲೆಲ್ಲ ಏನ್ ಮೆಣಸು ಯಾರು ಹಾಕಿಲ್ಲ, ಮಲ್ನಾಡ್ ಕಡೆ ತೀರ್ಥಹಳ್ಳಿ ಕಡೆ ಹಾಕಿದ್ದಾರೆ. ಇಲ್ಲ ಅಷ್ಟನ್ನು ನಾವು ಬಾಳೆ ಒಂದ್ ಬೆಳ್ಕೊಬಹುದು, ಉದ್ದು ಅಲ್ಸಂದೆ ಏನಾದ್ರು ಹಾಕೊಬಹುದು ಅಷ್ಟೇನೆ. ಇದ್ರ ಜೊತೆ ಈಗ ಹೈನುಗಾರಿಕೆ ಮನೆಯಲ್ಲಿ ಮನೆಗೋಸ್ಕರ ಹೈನುಗಾರಿಕೆ ಇದೆ ಸರ್. ಎಷ್ಟು ಜಾನುವಾರ ಇದಾವೆ? 4 ಜಾನುವಾರು ಇದೆ. ಇದು ಸ್ಥಳೀಯನ ಇಲ್ಲ ಹೈಬ್ರಿಡ? ಸ್ಥಳೀಯದ್ದು 2 ಇದೆ, ಹೈಬ್ರಿಡ್ 2 ಇದೆ. ಇದಕ್ಕೋಸ್ಕರ ಮೇವು ಏನಾದ್ರು ಸಪರೇಟ್ ಆಗಿ ಬೆಳೀತಾ ಇದ್ದೀರಾ ಜಮೀನಲ್ಲಿ? ನಾವು ನೇಪಿಯರ್ ಇವು ಹಾಕಂತೀವಿ ಸರ್, ಸಪ್ಪೆ ನೇಪಿಯರ್ ಜೋಳ ಎಲ್ಲ ಹಾಕೊಂಡು ಅವಕ್ಕೆ ದನಗಳು ಹೈನುಗಾರಿಕೆಗೆ ಅದನ್ನೆಲ್ಲ ಯೂಸ್ ಮಾಡ್ಕೊಂತ ಇದೀವಿ. ನಮಗೆ ತೋಟಕ್ಕೆ ಕೃಷಿಗೆ ಭಾರಿ ಅನುಕೂಲ ಅಂದ್ರೆ ಹೈನುಗಾರಿಕೆ ಮಾಡ್ಲೇಬೇಕಾಗತ್ತೆ, ಹಂಗಾಗಿ ಸ್ವಲ್ಪ ಹೈನುಗಾರಿಕೆನು ಮಾಡ್ಕೊಬೇಕಾಗುತ್ತೆ. ಇದ್ರ ಜೊತೆ ಈಗ ಅಡಿಕೆ ಜೊತೆಗೆ ತೆಂಗಿನ ಬೆಳೆ ಕೂಡ ಇದೆಯಾ? ತೆಂಗು ಇದೆ ಸರ್, ಅಲ್ಲೆಲ್ಲೇ ಸ್ವಲ್ಪ ತೆಂಗು ಹಾಕೊಂಡಿದೀವಿ. ಬದುಗಳಲ್ಲಿ ಹಾಕಿದ್ರಿ? ಇದು ಸೈಡ್ ಬದುಗಳಲ್ಲಿ ತೆಂಗಿನ ಸಸಿ ಇದೆ, ತೆಂಗಿನಿಂದಾನು ಒಳ್ಳೆ ಆದಾಯ ಇದೆ ನಮಗೆ. ಆದಾಯ ಬರುತ್ತೆ ತೆಂಗು? ಒಂದು 10,000 ಕಾಯಿ ಬಿಡುತ್ತೆ ನಮಗೆ ವರ್ಷಕ್ಕೆ 10,000 ಕಾಯಿ. ತೆಂಗು ಆದ್ರೆ ತೆಂಗು ರೇಟ್ ಇದ್ರೆ ತೆಂಗು ಮಾರ್ತೀವಿ, ಇಲ್ಲ ಎಳ್ನೀರ್ ರೇಟ್ ಇದ್ರೆ ಎಳ್ನೀರ್ ಕೊಡ್ತೀವಿ. ಇದ್ರ ಜೊತೆಗೆ ಈಗ ತಾವು ಹೇಳಿದ್ರಿ ಅಡಿಕೆ ಜೊತೆಗೆ ಬಾಳೆ ಅಂತ ಹೇಳಿದ್ರಿ, ಇದು ಯಾವ್ದು ಬಾಳೆ? G9 ಅಂತ ಹೇಳ್ತೀವಲ್ಲ, ಅದಾ ಇಲ್ಲ ಏಲಕ್ಕಿ ಬಾಳೆನ? ಏಲಕ್ಕಿ ಬಾಳೆ ಅಂತಾರಲ್ಲ ಸರ್, ಪುಟ್ಟ ಬಾಳೆ ಅಂತ ಬರುತ್ತಲ್ಲ, ಅದು ಬರುತ್ತೆ ನಮಗೆ. ಅದು ಲೋಕಲಲ್ಲಿ ಮಾರ್ಕೆಟ್ ಚೆನ್ನಾಗಿದೆ, ಅದೇ ಪಚ್ಚ ಬಾಳೆಗೆ ಮಾರ್ಕೆಟ್ ಮಾಡಕ್ ಆಗಲ್ಲ. ಪುಟ್ಟ ಬಾಳೆ ಏಲಕ್ಕಿ ಬಾಳೆ ಅದು ತುಂಬಾ ಮಾರ್ಕೆಟ್ ಇದೆ, ಬಂದು ತಗೊಂಡ್ ಹೋಗ್ತಾರೆ. ಇದ್ರ ಜೊತೆಗೆ ತರಕಾರಿ ಮತ್ತೆ ಹೂ ಬೆಳೆಗಳು ಏನಾದ್ರು ಬೆಳಿತೀರಾ? ಇಲ್ಲ ಸರ್, ನಮ್ಮ ದಾರಿಗೆ ಆಗಲ್ಲ, ಹೂ ಬೆಳೆ ಅದು ಬೆಳೀತಾ ಇಲ್ಲ. ಇಲ್ಲಿ ಸ್ವಲ್ಪ ಶೀತದ ಅಂಶ ಜಾಸ್ತಿ ಅಲ್ಲ, ಹೂ ಬೆಳೆ ಬರಲ್ಲ. ಹಿತ್ತಲಲ್ಲಿ ಮನೆ ಒಂದು ಜಾಗದ ಹಿತ್ತಲಲ್ಲಿ ಇಲ್ಲ ಎಲ್ಲಿ ಸ್ವಲ್ಪ ಪೂಜೆ ಪುನಸ್ಕಾರಕ್ಕೆ ಸರ್? ನಾವು ಹಿತ್ತಲಲ್ಲಿ ನಮ್ದು ಒಂದ್ ಸ್ವಲ್ಪ 40-60 ಸೈಟ್ ಇದೆ, 80, ಅದರಲ್ಲಿ ನಿಂಬು ಆಮೇಲೆ ಸ್ವಲ್ಪ ಕಾಫಿ ಗಿಡ, ವಿಳೆದೆಲೆ ಅವೆಲ್ಲ ಹಾಕೊಂಡಿದೀವಿ. ಕಾಳ್ಮೆಣ್ಸೇನಿಲ್ಲ ಸರ್, ಅದೇ ಇವನ್ನೆಲ್ಲ ಇದ್ ಮಾಡ್ಕೊಂಡಿದೀವಿ. ಕರಿಬೇವು ಸೊಪ್ಪು, ಹೂವಿನ ಗಿಡ, ಪಾರ್ಕ್ ತರ ಮಾಡಿದೀವಿ. ನಮ್ಮ ಮನೆಗೆ ಏನೇನ್ ಬೇಕೋ ಕೆಲವೊಂದ್ ತರಕಾರಿಗಳು ಹಿಂದ್ಗಡೆ ಹಾಕಂತೀವಿ, ಮುಳಗಾಯಿ ಮೆಣಸಿನ ಗಿಡ ಇವನ್ನೆಲ್ಲ. ಇದ್ರ ಜೊತೆಗೆ ಈಗ ಕುರಿ ಕೋಳಿ ಏನಾದ್ರೂ ಸಾಕಣೆ ಮಾಡ್ತಾ ಇದ್ರೆ? ಇಲ್ಲ ಸರ್, ಕುರಿ ಕೋಳಿ ಅದು ಇಲ್ಲ. ಗೊಬ್ಬರದ ಒಂದು ನಿರ್ವಹಣೆಗೆ ಬಂದ್ರೆ ರಾಸಾಯನಿಕನ ಇಲ್ಲ ಸಾವಯವ ಗೊಬ್ಬರನ? ಸರ್ ಎರಡೂ ಹಾಕ್ತಾ ಇದೀವಿ, ರಾಸಾಯನಿಕನೂ ಹಾಕ್ತಿವಿ ಸಾವಯವ ಹಾಕ್ತೀವಿ. ರಾಸಾಯನಿಕ ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಫಸಲುಗಳು ಕಮ್ಮಿ ಆಗ್ತವೆ, ಸಾವಯವನು ಯೂಸ್ ಮಾಡ್ತೀವಿ, ಎರಡನ್ನು ಮಿಕ್ಸ್ ಮಾಡಿ ಮಾಡ್ತಾ ಇದೀವಿ. ಈ ಕುರಿ ಮಂದೆ ನಿಲ್ಸೋದಂತ ಹೇಳ್ತಾರಲ್ಲ, ಅದು ನೀವೇನಾದ್ರು? ಅದು ಕುರಿ ಮಂದೆ ನಿಲ್ಲಿಸ್ತೀವಿ ಸರ್, ವರ್ಷಕ್ಕೆ ವರ್ಷದಲ್ಲಿ 2 ವರ್ಷಕ್ಕೆ ಒಂದ್ಸರಿ ನಿಲ್ಸ್ತೀವಿ, ಅದರಿಂದನೂ ಒಂದ್ ಸ್ವಲ್ಪ ಅನುಕೂಲ ಇದೆ. ಅವರಿಗೆ ಯಾವ ರೀತಿಯಿಂದ ನೀವು ಕೂಲಿ ರೂಪದಲ್ಲಿನ ಅಥವಾ ಪರ್ ಡೇ ಲೆಕ್ಕದಲ್ಲಿ ನಾವು ಇದು ಮಾಡ್ತೇವೆ, ದಿನದ ಲೆಕ್ಕದಲ್ಲಿ ಅವ್ರಿಗೆ 2,000-1,000 ಮಂದಿ ಕೊಡ್ತೇವೆ, ನೋಡ್ತೀವಿ ಅವ್ರು ಯಾವ ತರ ಇದ್ ಮಾಡ್ತಾರೆ, ಕುರಿ ಮೇಲೆ ಡಿಪೆಂಡ್ ಆಗತ್ತೆ ಎಷ್ಟು ಸಂಖ್ಯೆ ಇಲ್ಲಿದಾವೆ ಅಂತ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸಂಖ್ಯೆ ಮೇಲೆ ನಾವು ಡಿಪೆಂಡ್ ಆಗೋದು. ಇದರ ಜೊತೆಗೆ ಈಗ ತಮ್ಮ ಒಂದು ಕೃಷಿಯ ಅನುಭವದಲ್ಲಿ ಈ ಅಡಿಕೆಗೆ ಬರ್ತಕ್ಕಂತ ರೋಗ ಆಗ್ಲಿ ಕೀಟ ಆಗ್ಲಿ ಯಾವೆಲ್ಲ ಬೆಳೆ ಬರ್ತವೆ, ಮತ್ತೆ ಇದ್ರ ತೆಂಗಿನಲ್ಲಿ ಬರ್ತಕ್ಕಂತ ಒಂದು ಕೀಟ ರೋಗ, ಮತ್ತೆ ಇದ್ರ ಯಾವ ರೀತಿಯಿಂದ ನಿರ್ವಹಣೆ ಮಾಡ್ತೀರಿ, ಏನು ರಾಸಾಯನಿಕ ಔಷಧಿಯಿಂದನ ಇಲ್ಲ ತಮ್ಮದೇ ಆದ ಒಂದು ವಿಧಾನದಲ್ಲಿ ಇದನ್ನ ನಿರ್ವಹಣೆ ಮಾಡ್ತೀರಿ? ಸರ್, ಕೆಲವೊಂದು ನಮ್ದೇ ಆದಂತ ವಿಧಾನದಲ್ಲಿ ಮಾಡಕ್ ಹೋಗ್ತೇವೆ, ಬೇವಿನಿಂಡಿ ಹಾಕೋದ್ರಿಂದ ಸ್ವಲ್ಪ ರೋಗ ಅವಾಯ್ಡ್ ಆಗತ್ತೆ. ಬೇವಿನಿಂಡಿಯಲ್ಲಿ ಅದು ಕೈ ಬರುತ್ತಲ್ಲ ಅದರಿಂದನೂ ಸ್ವಲ್ಪ ಅವಾಯ್ಡ್ ಆಗುತ್ತೆ, ಅದು ಆಗಿಲ್ಲ ಅಂದ್ರೆ ನಮ್ಮ ಬೇರೆ ರಾಸಾಯನಿಕ ಇದರಿಂದ ಅದರ ಸ್ಪ್ರೇ ಮಾಡಿಸ್ತೀವಿ. ಈಗ ಎಲ್ಲ ದ್ರೋಣ ವ್ಯವಸ್ಥೆ ಬಂದಿದೆ, ಅದ್ರ ಮುಖಾಂತರ ಮಾಡ್ತಾ ಇದ್ದೀವಿ. ಡ್ರೋನ್ ನೀವು ಬಳಕೆ ಮಾಡ್ತಾ ಇದ್ದೀರಾ? ಬಳಕೆ ಮಾಡ್ತಾ ಇದೀವಿ. ಇದು ಅಡಿಕೆಗಾನ ಅಥವಾ ಅಡಿಕೆ ಮಾತ್ರ? ಅಡಿಕೆಗೆ ಡ್ರೋನ್ ಇಂದ ಸ್ಪ್ರೇ ಮಾಡಿಸ್ತಾ ಇದೀವಿ. ಈಗ ಈ ಡ್ರೋನ್ ಇಂದ ಸ್ಪ್ರೇ ಮಾಡೋದಾದ್ರೆ ಇದು ಅಂದ್ರೆ ಪೂರ್ತಿ ತೊಯ್ಯೋದಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ, ನೀವೇನ್ ಹೇಳ್ತೀರಾ? ಇಲ್ಲ ಸರ್, ಅದು ನಾನು ಸ್ಪ್ರೇ ಮಾಡಿಸಿದೀನಿ, ತುಂಬಾ ಅನುಕೂಲ ಇದೆ ಅಂತ. ಇಲ್ಲ, ಎಲ್ಲಾ ಜಾಗಗಳು ಸ್ಪ್ರೇ ಆಗಿ ಆಗುತ್ತೆ. ಸುಳ್ಳಿ ಮೇಲೆ ಕೈ ಪಂಪಿಂದ ಮಾಡ್ತಿದ್ವಿ, ಇಲ್ಲ ಸ್ಪ್ರೇ ಪವರ್ ಸ್ಪ್ರೇ ಇಂದ ಮಾಡ್ತಿದ್ವಿ, ಅದಕ್ಕಿಂತ ಚೆನ್ನಾಗಿದೆ ಅಂತ ಹೇಳ್ತೀರಾ? ಅದಕ್ಕಿಂತ ಪರವಾಗಿಲ್ಲ, ಗರಿ ಮೇಲೆ ಸುಳಿ ಮೇಲೆ ಎಲ್ಲ ಕ್ಲೀನ್ ಆಗಿ ಬೀಳುತ್ತೆ, ಎಲ್ಲ ಕ್ಲೀನ್ ಎಷ್ಟು ಬೇಕೋ ಅಷ್ಟು. ಅಷ್ಟೇ, ಅವರು ಇಲ್ಲ ವೇಸ್ಟ್ ಆಗಲ್ಲ ಸರ್, ಡ್ರೋನ್ ಆಪರೇಟರ್ ಇದಾರಲ್ಲ ಅವ್ರ ಮೇಲೆ ಡಿಪೆಂಡ್ ಆಗತ್ತೆ. ಅದು ಅಂದ್ರೆ ಅವರು ಯಾವ ರೀತಿ ಹೊಂದಿದ್ದಾರೆ, ಎಕ್ಸ್ಪರ್ಟ್ ಇದಾರೆ, ಅದ್ರ ಮೇಲೆ ಡಿಪೆಂಡ್ ಆಗತ್ತೆ, ಅದೇನ್ ಪ್ರಾಬ್ಲಮ್ ಇಲ್ಲ ಸರ್ ಡ್ರೋನ್ ಇಂದ. ಇದ್ರ ಜೊತೆಗೆ ಈಗ ಇದರ ಒಂದು ಇದು ಎಷ್ಟು ಅಂದ್ರೆ ಗಂಟೆ ಲೆಕ್ಕನ ಇಲ್ಲ ದಿನದ ಲೆಕ್ಕನ? ಇದು ಒಂದ್ ಎಕರೆಗೆ ಇಷ್ಟು ಅಂತ. ಒಂದ್ ಎಕರೆಗೆ 3,500-4,000 ಆಗತ್ತ ಸರ್. ಅವರೇ ಔಷಧಿ ತಂದು ಅದಕ್ಕೆ ಬೇಕಾದಂತ ಅನುಕೂಲ ಏನ್ ಬೇಕೋ ಅದನ್ನೆಲ್ಲ ಸ್ಪ್ರೇ ಮಾಡಿ ಕೊಟ್ಟು ಹೋಗ್ತಾರೆ. ಈಗ ಅಂದ್ರೆ ಈ ನಿಮ್ಮ ತೋಟದಲ್ಲಿ ಇರತಕ್ಕಂತ ಸಮಸ್ಯೆ ನೋಡ್ಕೊಂಡ್ಬಿಟ್ಟು ತರ್ತಾರ ಔಷಧಿ, ಇಲ್ಲ ನೀವು ಹೇಳದ್ಮೇಲೆ ತರ್ತಾರ? ತೋಟ ನೋಡ್ಕೊಂಡು ಅದಕ್ಕೆ ಟಾನಿಕ್ ಅದಕ್ಕೆ ಏನ್ ಮೆಡಿಸಿನ್ ಬೇಕೋ ಅದನ್ನ ಅವರು ಸ್ಪ್ರೇ ಮಾಡಿ ಹೋಗ್ತಾರೆ. ಈಗ ಆಳುಗಳ ಒಂದು ನಿರ್ವಹಣೆಗೆ ಬಂದ್ರೆ ನೀವು ಯಾವ ರೀತಿಯಿಂದ ಆಳುಗಳು ಸಿಗೋದು ಕಷ್ಟನೇ ಇದೆ ಸುತ್ತಮುತ್ತ ಒಂದು ಪ್ರದೇಶದಲ್ಲಿ? ಆಳುಗಳಕ್ಕಿಂತ ಈ ವೆಹಿಕಲ್ ಮಿಷಿನರಿ ಬಂದಿದೆ, ತೋಟಗಳು ಕಳೆ ಬಂದ್ರೆ ಟ್ರ್ಯಾಕ್ಟರ್ ರೋಟರಿ ಓಡಿಸ್ತೀವಿ, ವೀಡಿಂಗ್ ಮಿಷಿನ್ ವ್ಯವಸ್ಥೆ ಇದೆ. ಏನಪ್ಪ ಅಂದ್ರೆ ಗೊಬ್ಬರ ಇದಕ್ಕೆ ಒಂದ್ ಸ್ವಲ್ಪ ಲೇಡೀಸ್ ಇವ್ರು ಮಹಿಳೆಯರ್ ಕರ್ಕೊಂಡು ನಾವು ಇದು ಮಾಡ್ತೇವೆ, ಅದು ಬಿಟ್ರೆ ಇನ್ನೆಲ್ಲ ಮಿಷಿನರಿ ಇದೆ ಅದ್ರಲ್ಲಿ ಮಾಡ್ಕೊಂತೀವಿ. ಕಟಾವಿಗೆ ಬಂದ್ರೆ ದೋಟಿಯಿಂದನ ಕಟಾವು? ನಾವು ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸಹ ಫೈಬರ್ ಪೈಪ್ ಅಂತ ಬಂದಿದೆ ದೋಟಿ ಅಂತ, ಅದ್ರಲ್ಲಿ ಕಟಾವ್ ಮಾಡ್ಕೊಂತೀವಿ. ಈಗೆಲ್ಲ ವ್ಯವಸ್ಥೆ ಎಲ್ಲ ಟೆಕ್ನಾಲಜಿ ಚೆನ್ನಾಗಿ ಬಂದಿದೆ ಸರ್, ಎಲ್ಲ ವ್ಯವಸ್ಥೆ ಇದೆ, ಅಂತ ಸ್ವಲ್ಪ ಲೇಬರ್ ಬೇಕಾಗತ್ತೆ, ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಮನೆಯವರು ಇದರಲ್ಲಿ ಎಲ್ಲರೂ ತೊಡಗಿಸಿಕೊಂಡಿದ್ದೀರಾ ನಿಮ್ಮ ಒಂದು ಕೃಷಿ ಇದರಲ್ಲಿ? ಹಾ ಸರ್, ಎಲ್ಲಾರು ಸೇರ್ಕೊಂಡು ಮಾಡಿದ್ರೆ ಕೃಷಿ, ರೈತರ ವ್ಯವಸ್ಥೆಯಲ್ಲಿ ಮನೆಯವರು ಫಸ್ಟ್ ಮುಖ್ಯತೆ ಆದ್ಯತೆ, ಅವ್ರ ಕೆಲಸ ಮಾಡಿದ್ರೆ ಬೇರೆ ಹತ್ರ ಮಾಡಿಸಬಹುದು. ಮೊದಲು ಮನೆಯವ್ರು ಸೇರ್ಕಬೇಕು, ಮನೆಯವ್ರು ಸೇರ್ಕೊಂಡ್ರೆ ಮಾತ್ರ ರೈತಾಪಿ ಜೀವನ, ಸುಮ್ನೆ ನಾವು ಅಫೀಷಿಯಲ್ ಆಗಿರ್ತೀವಿ ಅನ್ನೋದು ಸಾಧ್ಯ ಆಗಲ್ಲ. ಈಗ ತೋಟದ ಸುತ್ತಮುತ್ತ ಬೇಲಿಯಾಗಿ ಯಾವ ರೀತಿಯಿಂದ ನೀವು ಇದು ಮಾಡ್ತಾ ಇದ್ದೀರಾ? ಪಿಂಚಿನ್ನು ಕಲ್ಕಂಬ ಪಿಂಚಿನ್ನು ನಾಲ್ಕೆಳೆ ಪಿಂಚಿನ್ನು ಈ ಕೆಲವು ಕಡೆ ದನ ಅನ್ನುತ್ತವೆ ಅಂತೇಳಿ ಅದಕ್ಕೆ ಐಬೆಕ್ಸ್ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ವಿ. ಅವೆಲ್ಲ ಮಾಡ್ಲೇಬೇಕಾಗತ್ ಸರ್, ನಮ್ಮಲ್ಲಿ ದನಿನ ವ್ಯವಸ್ಥೆ ಬಾರಿ ಇದಿದೆ, ದನಗಳು ಸಿಕ್ಕಾಬಟ್ಟೆ ಇದೆ, ಹಂಗಾಗಿ ಐಬೆಕ್ಸ್ ವ್ಯವಸ್ಥೆನೇ ಇರುತ್ತೆ, ಪಿಂಚಿನ ಇರುತ್ತೆ, ಅದಕ್ಕೆ ತಕ್ಕಂತೆ ಗೇಟು ಅವೆಲ್ಲ ಮಾಡ್ಕೋಬೇಕು ಸರ್. ತೋಟ ಅಂದ್ಮೇಲೆ ಅವೆಲ್ಲ ವ್ಯವಸ್ಥೆ ಇದ್ರೆ ಮಾತ್ರ ತೋಟ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಇದ್ರ ಜೊತೆಗೆ ಈಗ ಅಡಿಕೆ ತೆಂಗು ಮಲೆ ಬಾಳೆ ಅಂತ ಹೇಳಿದ್ರಿ, ಜೊತೆಗೆ ಈಗ ಇದು ಪೇರಲೆ ಹಣ್ಣದ್ದು ಮಲೆ ಮಾವಿನ ಕೆಲವೊಂದು ನುಗ್ಗೆ ಗಿಡ ಅವೆಲ್ಲ ಹಾಕಿದೀವಿ ಸರ್. ಅಂದ್ರೆ ಮನೆಗೋಸ್ಕರ? ಮನೆಗೋಸ್ಕರ ಏನ, ಅದಕ್ಕೆ ಮಾರಾಟಕ್ಕೇನಿಲ್ಲ, ಮನೆ ಯೂಸಿಗೆ ಏನ್ ಬೇಕೋ ಅಷ್ಟೇ, ಮನೆ ಯೂಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂತೀವಿ. ಈಗ ಹೊರಗಿನ ಆಳುಗಳನ್ನ ಯಾವ ಸಮಯದಲ್ಲಿ ಜಾಸ್ತಿ, ಈಗಂತೂ ನಾಟಿ ಮಾಡ್ಬೇಕಾದ್ರೆ ಇಲ್ಲ ಕಟಾವ್ ಮಾಡ್ಬೇಕಂದ್ರೆ ಬೇಕಾಯ್ತದೆ ನಮ್ಗೆ, ಇಲ್ಲ ಅದನ್ನ ಸಾಗಿಸ್ಬೇಕಂತ ಹೇಳಿದ್ರೆ ಮಾರ್ಕೆಟಿಗೆ ಸಾಗಿಸುವಾಗ ಬೇಕಾಯ್ತದೆ, ನೀವು ಯಾವ ಒಂದು ಸಮಯದಲ್ಲಿ ನಿಮ್ಗೆ ಜಾಸ್ತಿ ಬೇಕಾಗ್ತಾರೆ? ಸರ್, ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮ್ದು ಒಂದ್ ಸ್ವಲ್ಪ ತೋಟ ಜಾಸ್ತಿ ಇರೋದ್ರಿಂದ ರೆಗ್ಯುಲರ್ ಕೆಲಸದವರು ಇದಾರೆ, ಡೈಲಿ ಒಂದು 3-4 ಜನ ಅವ್ರು ಕಾಯಮ ಬರ್ತಾ ಇರ್ತಾರೆ, ಹಂಗಾಗಿ ಏನ್ ಲೇಬರ್ ಪ್ರಾಬ್ಲಮ್ ಏನ್ ಆಗ್ತಾ ಇಲ್ಲ ನಮಗೆ. ಈಗ ಅಡಿಕೆ ಸಂಸ್ಕರಣೆ ಮಾಡೋದು ನೀವೇ ಮಾಡ್ತೀರಾ ಇಲ್ಲ ಹೊರಗಿನವರಿಗೆ ಕೊಡ್ತಾ ಇದೀವಿ ಸರ್? ಹೊರಗಿನ ಈಗೆಲ್ಲ ತುಂಬಾ ವರ್ಷದಿಂದ ಹೊರಗಡೆಯವರಿಗೆ ಕೊಡ್ತಾ ಇರೋದು. ಅದು ಯಾವ ಲೆಕ್ಕ ಸರ್? ಅದು ಈಗ ಕೆಲವೊಂದು ಮಾರ್ಕೆಟ್ ರೇಟ್ ಅಂತಾರೆ, ಕೆಲವರು ಅಡಿಕೆಗೋಸ್ಕರ ಕೊಡ್ತೀವಿ, ಕೆಲವರು 12.5-13 kg ಹಿಂಗೆಲ್ಲ ಕೊಡ್ತಾ ಇದಾರೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೇಗೆ ನಿಮಗೆ ವರ್ಕೌಟ್ ಆಗುತ್ತೆ ಇದು, ಹೇಗೆ ನಿಮ್ಗೆ ಒಂದು ಕೃಷಿಯಲ್ಲಿ ಇದು ಹೊರಗಡೆ ಕೊಟ್ಟು ಬಿಟ್ಟು ಅವರಿಂದ ಇದು ಮಾಡಿಸೋದು, ಮತ್ತೆ ಯಾವ ರೀತಿಯಿಂದ ನಿಮ್ಗೆ ಇದು? ಸರ್, ಮನೆಯಲ್ಲಿ ಜನ ಇದ್ರೆ ಸ್ವಂತ ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಈ ಲೇಬರ್ ಎಲ್ಲ ಕಟ್ಕೊಂಡು ಮಾಡಕ್ಕಾಗಲ್ಲ ಈಗ, ಅದಕ್ಕೆ ಏನ್ ಮಾಡ್ತೀವಿ, ಹೊರಗಿನವರಿಗೆ ಕೊಟ್ಟು ಬಿಡ್ತೀವಿ ಸರ್. ಸ್ವಂತ ಮಾಡ ಮನೆಯವ್ರ ಜವಾಬ್ದಾರಿ ಇದ್ರೆ ಅಡಿಕೆ ಬೇಯಿಸಿ ಇದು ಮಾಡಿ ಚೀಲ ಮಾಡಿ ಹಾಕ್ಬೋದು. ಅದು 7 days ಒಣಗಿಸ್ಬೇಕು ಅಡಿಕೆ, ಡ್ರೈ ಆಗೋ ತನಕ ಒಣಗಿಸಿದ್ರೆ ಮಾತ್ರ ಅಡಿಕೆ ಅದು ಚೆನ್ನಾಗಿ ಬರುತ್ತೆ ಕ್ವಾಲಿಟಿ, ಇಲ್ಲ ಅಂದ್ರೆ ಮತ್ತೆ ಪ್ರಾಬ್ಲಮ್. ಹಂಗಾಗಿ ನಾವು ಮನೇಲಿ ಜನ ಇಲ್ಲದಕ್ಕೆ ಅದನ್ನ ಕೆಲವರು ಮಾತ್ರ ಅದೇ ಚೇಣಿ ಕೊಡ್ತಾರೆ, ಕೆಲವರು ಸ್ವಂತ ಮಾಡ್ಕಂತಾರೆ. ನಿಮ್ಗೇನು ಈಗ ಇದರಲ್ಲಿ ಖರ್ಚು ವೆಚ್ಚ ನಿಮ್ಗೇನ್ ಅನಿಸ್ತದೆ ಈ ಒಂದು ವಿಚಾರದಲ್ಲಿ ಬಂದಾಗ? ಈ ವಿಚಾರದಲ್ಲಿ ಖರ್ಚು ತುಂಬಾ ಬರ್ತಾ ಇದೆ ಸರ್. ಇತ್ತಿತ್ತಲಾಗೆ ಲೇಬರ್ ಹೊಡ್ತಾ ತುಂಬಾ ಆಗ್ತಾ ಇದೆ. ಕೊನೆಗಾರರಿಗೆ ಸುಮಾರು 1.5-2,000 ಪೇಮೆಂಟ್ ಕೊಡ್ಬೇಕು ಬರೀ ಅಡಿಕೆ ಕೊಯ್ಯರು ಕೊನೆಗಾರರಿಗೆ. ಅವಾಗೆಲ್ಲ 300-400 ರೂಪಾಯಿ ಗಂಡಾಳಿ ಕೊಡ್ತಿದ್ವಿ, ಈಗ 700-1,000 ರೂಪಾಯಿ ತನಕ ಕೂಲಿ ಆಗಿದೆ. ಹೆಣ್ಣಾಳಿಗೂ 400-500 ರೂಪಾಯಿ ಆಗಿದೆ. ಹಂಗಾಗಿ ಲೇಬರ್ ಸಮಸ್ಯೆ ಒಂದು, ಆದ್ಮೇಲೆ ಖರ್ಚು ವೆಚ್ಚ ಜಾಸ್ತಿ ಬರ್ತಾ ಇದೆ. ಹೌದು, ಅವರಿಗೆ ಊಟದ ವ್ಯವಸ್ಥೆ ಎಲ್ಲ ಮನೆಯಲ್ಲೆಲ್ಲ ಪ್ರಾಬ್ಲಮ್. ಅಡಿಗೆ ಮಾಡುವಾಗ ಡೈಲಿ 10-25 ಜನ ಅಡಿಕೆ ಹೋಗುತ್ತೆ, ಅಡಿಕೆ ಚೇಣಿ ಮಾಡೋರು. ಹಿಂಗೆಲ್ಲ ಸಮಸ್ಯೆ ಇರೋದ್ರಿಂದ ಕೆಲವು ಹೊರಗಡೆ ಕೊಡೋದೇ ಬೆಸ್ಟ್ ಅನ್ನಂಗ್ ಕಾಣುತ್ತೆ. ಒಟ್ಟಾರೆ ಈಗ ಇದು ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ? ಸರ್, ಮಾರುಕಟ್ಟೆ ವ್ಯವಸ್ಥೆ ಬಂದ್ರೆ ಎಪಿಎಂಸಿ, ಭದ್ರಾವತಿ ಇಲ್ಲ ಶಿವಮೊಗ್ಗ. ನಮಗೆ ಅನುಕೂಲ ಎಲ್ಲಾಗುತ್ತೆ ಅಲ್ಲಿ ಎಪಿಎಂಸಿ ಅಲ್ಲಿ ಇಟ್ಟು ಬಂದ್ರೆ ಅಲ್ಲಿ ಮಾರ್ಕೆಟ್ ಏನಾಗುತ್ತೋ ಅವಾಗ ಬಿಡ್ಬೋದು ನಾವು. ಮ್ಯಾಮ್ಕೋಸ್ಗೆ? ಮಾಮ್ಕೋಸ್ ಇಲ್ಲ ಸರ್, ಎಪಿಎಂಸಿನೇ ಜಾಸ್ತಿ ಈ ಕಡೆ. ಈಗ ಭದ್ರಾವತಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಒಂದು ವಹಿವಾಟು ಚೆನ್ನಾಗಿರುತ್ತಂತ ಹೇಳ್ತೀರಾ ಇಲ್ಲ ಶಿವಮೊಗ್ಗದಲ್ಲಿ ಚೆನ್ನಾಗಿರುತ್ತಂತ ಹೇಳ್ತೀರಾ? ಚೆನ್ನಾಗಿದೆ ಸರ್, ಭದ್ರಾವತಿಯಲ್ಲೂ ಪರವಾಗಿಲ್ಲ. ನಮ್ ರಿಲೇಷನ್ ಒಬ್ರು ಇದ್ರು ಅಲ್ಲಿ, ನಾಗರಾಜ್ ಅಂತ, ಅವರೆಲ್ಲ ರಿಟೈರ್ಡ್ ಆಯ್ತು. ಅವರೆಲ್ಲ ಒಳ್ಳೆ ವ್ಯವಸ್ಥೆ ಇದೆ ಭದ್ರಾವತಿಯೆಲ್ಲ, ಅಲ್ಲೂ ಇದೆ, ಶಿವಮೊಗ್ಗನೂ ಇದೆ ಸರ್, ಏನ್ ತೊಂದರೆ ಇಲ್ಲ. ಈಗ ಒಂದು ವ್ಯವಸ್ಥೆ ಮಾರುಕಟ್ಟೆ ಒಂದು ನಿಮ್ಮ ಒಂದು ಅಡಿಕೆ ತೋಟದಲ್ಲಿ ಬಂದು ನೋಡ್ ಹೋಗ್ತಾರಾ ಇಲ್ಲ ಅಲ್ಲೂ ಹೋದ್ಮೇಲೆ ಅವರು ಅದ ನಿರ್ಣಯ ಮಾಡ್ತಾರೆ ಅದನ್ನ? ಅಲ್ಲ, ಅಲ್ಲೂ ಹೋದ್ಮೇಲೆ ಅದು ಕ್ವಾಲಿಟಿ ನೋಡ್ತಾರೆ ಸರ್. ತೊಗೊಂಡೋಗಿ ಎಪಿಎಂಸಿ ಅಲ್ಲಿ ನೋಡಿದಾಗ ಅದಕ್ಕೆ ಏನಿದೆಯೋ ಅದು ಮಾರ್ಕೆಟ್, ಅವತ್ತಿಂದ ಏನ್ ಮಾರ್ಕೆಟ್ ಮಟ್ಟ ಬಿಡ್ರಿಂದ್ರೆ ಬಿಡ್ತಾರೆ, ಇಲ್ಲಾಂದ್ರೆ ಇಟ್ಟಿರ್ತಾರೆ ಅಷ್ಟೇನೆ. ತಕ್ಷಣ ಪಾವತಿ ಮಾಡ್ತಾರೆ? ಇಮಿಡಿಯೇಟ್, ಅವಾಗಲೇ ಪೇಮೆಂಟ್ ಆಗುತ್ತೆ ಅವೆಲ್ಲ. ಅದು ಮಾರ್ಕೆಟ್ ಏನಾಗಿರುತ್ತೋ ಅವತ್ತೇ ಪೇಮೆಂಟ್ ಆಗುತ್ತೆ. ಟೆಂಡರ್ ಏನಾಗುತ್ತಾ ನಮ್ದು ಬಿಡ್ರಿಂದ್ರೆ ಅಡಿಕೆ ಬಿಡ್ತಾರೆ, ಅವತ್ತೇ ಪೇಮೆಂಟ್ ಮಾಡ್ತಾರೆ. ಸಮಸ್ಯೆ ಇಲ್ಲ. ಕೆಲವು ಲೋಕಲ್ ಅಡಿಕೆ ತುಂಬಕ್ ಬರ್ತಾರೆ ಸರ್, ಲೋಕಲ್ ಅಲ್ಲೂ ತಗೊಂತಾರೆ. ಲೋಕಲ್ ಕಮ್ಮಿ, ಮಾರ್ಕೆಟ್ ಎಪಿಎಂಸಿ ಅಲ್ಲೇ ಬಿಡೋದು ಜಾಸ್ತಿ. ಏನ್ ಪ್ರಾಬ್ಲಮ್ ಇಲ್ಲ, ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಈಗ ಅಡಿಕೆ ಬೆಳೆಗಾರರ ಒಂದು ಮಹಾ ಸಮಾವೇಶ ಇದೆ 18th ಅಂದ್ರೆ ಸಾಗರ ತಾಲೂಕಿನಲ್ಲಿ. ಎಲ್ಲ ಶಿವಮೊಗ್ಗ ಜಿಲ್ಲೆಯ ಒಂದು ಅಡಿಕೆ ಬೆಳೆಗಾರರ ಸಮಾವೇಶ ಇದೆ ಅಂತಂದ್ರೆ ಅಡಿಕೆ ಬೆಳೆದ ಏನು ಕುಂದು ಕೊರತೆ ಇದೆ, ಏನ್ ಸಮಸ್ಯೆ ನಮ್ಮ ರೈತರು ಅನುಭವಿಸ್ತಾ ಇದ್ದಾರೆ, ಆಮೇಲೆ ಈ ಒಂದು ಬರ್ತಕ್ಕಂತ ರೋಗ ರುಜಿನಗಳಾಗ್ಲಿ ಕೀಟಗಳಾಗ್ಲಿ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಮುಂದೆ ಇದರ ಭವಿಷ್ಯ ಯಾವ ರೀತಿ ಇದೆ ಅಂತಂತ ಹೇಳಿ ಸಾಗರ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಇದು ನಿಮ್ಗೆ ಗೊತ್ತಿದೆಯಾ? ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಸರ್. ಹಂಗೇನಾರ ಇದ್ರೆ ನಾವು ಅಲ್ಲಿಗೆ ಹೋಗ ಇದ್ ಮಾಡ್ತೇವೆ. ಸಮಾವೇಶ ಇದು, ಕೇಂದ್ರ ಸರ್ಕಾರದ ಒಂದು ಮಂತ್ರಿಗಳು ಬರ್ತಾ ಇದ್ದಾರೆ ಈ ಒಂದು ಸಮಾವೇಶಕ್ಕೆ. ಅದು ಒಂದು ದಿನದ ಸಮಾವೇಶ, ಕೇಂದ್ರ ಮಂತ್ರಿಯವರು, ಕೇಂದ್ರ ಸರ್ಕಾರದ ಮಂತ್ರಿಯವರು ಬರ್ತಾ ಇದ್ದಾರೆ, ಜೊತೆಗೆ ವಿಚಾರ ಸಂಕೀರ್ಣ ಅಂದ್ರೆ ವಿಜ್ಞಾನಿಗಳು ಮತ್ತು ರೈತರ ಒಂದು ವಿಚಾರಣ ಸಂಕೀರ್ಣ ಕೂಡ ಈ ಒಂದು ಬೆಳೆ ಬಗ್ಗೆ ಇದೆ. ಆಮೇಲೆ ಈ ಒಂದು ಬೆಳೆಯ ಒಂದು ಭವಿಷ್ಯ ಏನಂತ ಹೇಳ್ತೀರಾ? ಯಾಕಂತಂದ್ರೆ ಪ್ರತಿ ವರ್ಷ ಕೂಡ ಈ ಒಂದು ಬೆಳೆ ಒಂದು ವಿಸ್ತೀರ್ಣದಲ್ಲಿ ಜಾಸ್ತಿ ಹಾಕೋತಾನೆ ಹೋಗ್ತಾ ಇದೆ. ಇದರಲ್ಲೇನ್ ತಪ್ಪೇನಿಲ್ಲ, ರೈತರು ಸ್ವಾವಲಂಬಿ ಆಗ್ಬೇಕು, ರೈತರು ಸಮೃದ್ಧಿ ಆಗ್ಬೇಕು, ರೈತರ ಆದಾಯ ದ್ವಿಗುಣಗೊಳ್ಬೇಕು ಅನ್ನೋ ಉದ್ದೇಶ ಇದೆ, ಅದು ಆಗ್ಬೇಕು. ಆದ್ರೆ ಅಡಕೆನೆ ಒಂದು ಪ್ರಮುಖವಾಗಿ ಬೆಳೆ ಆದ್ರೆ ಈ ನಾವು ಆಹಾರ ಧಾನ್ಯಗಳ ಒಂದು ಕೊರತೆ ಆಗುವ ಸಂದರ್ಭ ಇದೆ ಅಂತ ಅನ್ಸುತ್ತ ಹೇಗೆ? ಖಂಡಿತ ಇದೆ ಸರ್, ಆಹಾರ ಸಂದರ್ಭ ಇದೆ. ಬರೀ ಅಡಿಕೆನೇ ರೈತರು ಅಡಿಕ್ಟ್ ಆಗಿದ್ದಾರೆ ಈಗ. ಅಡಿಕೆ ಏನಾಗಿದೆ ಅಂದ್ರೆ ಕೃಷಿಕರು ಇದೊಂದೇ ಲಾಭದಾಯಕ ಅಂತೇಳಿ ಇಡೀ ನಮ್ಮ ಕರ್ನಾಟಕದಲ್ಲಿ ನನಗೆ ಗೊತ್ತಿರೋಂಗೆ ಇಲ್ಲಿಂದಾನೆ ಒಂದು 5-6 lakh ಸಸಿ ಹೋಯ್ತು, ಅಡಿಕೆ ಸಸಿ ಹೊರಗಡೆ. ಈ ಕಡೆ ಬಳ್ಳಾರಿ ಈ ಸೈಡ್ ಹೋಯ್ತು, ಈ ಕಡೆ ಮಂಡ್ಯ ಮೈಸೂರು ಆ ಕಡೆಗೆಲ್ಲ ತಗೊಂಡೋಗಿ ಡ್ರೈ ಲ್ಯಾಂಡ್ ಯಾವ ಮೂಲೆಯಲ್ಲೂ ಬಿಡ್ತಾ ಇಲ್ಲ ಅಡಿಕೆ. ಪೂರ್ತಿ ನಮ್ದು ಕರ್ನಾಟಕದಲ್ಲಿ ಅರ್ಧ ಕರ್ನಾಟಕ ಅಡಿಕೆ ಮಯ ಮಾಡ್ತಾ ಇದಾರೆ. ಹಂಗಾಗಿ ಬೇರೆ ಬೆಳೆಯನ್ನು ನಾವು ನೆಕ್ಸ್ಟ್ ಭತ್ತಕ್ಕೆ ಭಾರಿ ಡಿಮ್ಯಾಂಡ್ ಆಗುತ್ತೆ. ಅಡಿಕೆ ಲೈಫ್ ಸ್ವಲ್ಪ ಕಷ್ಟ ಇದೆ ಮುಂದೆ. ಆಮೇಲೆ ಈಗ ಇತ್ತೀಚಿನ ಒಂದು ಪತ್ರಿಕೆಗಳನ್ನ ನೋಡ್ತಾ ಇದ್ವಿ, ಆಮೇಲೆ ಮಾಧ್ಯಮಗಳಲ್ಲಿ ಕೂಡ ನೋಡ್ತಾ ಇದ್ದೀವಿ, ಅಡಿಕೆ ಒಂದು ಕ್ಯಾನ್ಸರ್ ಕಾರಕ ಅಂತ ಅಂಶ ಅಂತ ಹೇಳ್ತಾ ಇದ್ದಾರೆ. ಇದು ನಿಮ್ಮ ಒಂದು ಅನುಭವದಲ್ಲಿ ಅಥವಾ ನಿಮ್ಮ ಒಂದು ಅಕ್ಕಪಕ್ಕದ ರೈತರು ಮಾತಾಡಿಕೊಳ್ಳುವ ಒಂದು ಸಂದರ್ಭದಲ್ಲಿ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಸರ್ ಅದು ಸೈನ್ಸಿಸ್ಟ್ ಪ್ರಕಾರ ಏನೋ ಕ್ಯಾನ್ಸರ್ ಕಾರಕ ಅಲ್ಲ ಅಂತ ಏನೋ ಇದು ಬಂದಿದೆ ಅಂದ್ರು. ಏನು ಕ್ಯಾನ್ಸರ್ ಕಾರಕ ಅಂತ ಏನು ಇಲ್ಲ ಅದು. ಅಡಿಕೆ ಅಡಿಕೆ ಅಂದ್ರೆ ನಮ್ಮ ಅಜ್ಜ ಮುತ್ತಾಜಿನ ಕಾಲದಿಂದ ಯೂಸ್ ಮಾಡ್ತಾ ಇದಾರೆ. ಇವತ್ತಿಂದೆಲ್ಲ ಇವತ್ತೇನು ಮಾಡ್ತಾ ಇಲ್ಲ ಅದನ್ನ. ನಮಗೆ ಗೊತ್ತಿರಂಗೆ ಅದು ನಮ್ಮ ಅಜ್ಜಾರವರೆಲ್ಲ ಯಾವಾಗ್ಲಿಂದ ಎಲ್ಲಡಿಕೆ ಎಲ್ಲ ಯೂಸ್ ಮಾಡ್ತಾ ಇದಾರೆ. ಅದೇನ್ ಕ್ಯಾನ್ಸರ್ ಕಾರಕ ಎಲ್ಲ ಬೇಕೇ ಬೇಕು. ಅದೆಲ್ಲ ಏನ್ ಕ್ಯಾನ್ಸರ್ ಕಾರಕ ಅಂತ ವಸ್ತು ಏನಲ್ಲ. ಒಟ್ಟಾರೆ ನಿಮ್ಮ ಒಂದು ಕೃಷಿ ಜೀವನದಲ್ಲಿ ಖರ್ಚು ವೆಚ್ಚ ಹೋಗಿ ಲಾಭ ಅಂತ ಹೇಳ್ಬಿಟ್ಟು ನಾವು ಹೇಳುವುದಾದ್ರೆ ಏನ್ ಹೇಳ್ತೀರಿ ಅದ್ರ ಬಗ್ಗೆ? ಸರ್ ಲಾಭ ಅದೇನಪ್ಪ ಅಂದ್ರೆ 50% ವ್ಯವಸಾಯಕ್ಕೆ ಖರ್ಚು ಬರುತ್ತೆ, 50% ಲಾಭ ಉಳಿಬೋದಷ್ಟೇ. ಎಲ್ಲ ಜೊತೆಗೆ ಈಗ ತಾವು ಸಣ್ಣದೊಂದು ಹಣಕಾಸಿನ ವ್ಯವಹಾರ ಕೂಡ ಮಾಡ್ತಾ ಇದ್ದೀರಿ ಅಂತ. ನಾನು ಸ್ಟಾರ್ಟಿಂಗ್ ಅಲ್ಲಿ ಕಾಂಟ್ರಾಕ್ಟ್ ಮಾಡ್ತಿದ್ದೆ ಸರ್, ಸಿವಿಲ್ ಕಾಂಟ್ರಾಕ್ಟರ್. ನಾವೊಂದು 15-20 ವರ್ಷ ಕಾಂಟ್ರಾಕ್ಟ್ ಮಾಡಿದವು. ಈಗ ವ್ಯವಸಾಯ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಕಾಂಟ್ರಾಕ್ಟ್ ನಿಲ್ಸಿ 8 ವರ್ಷ ಆಯ್ತು. ನಾನು ಕೃಷಿ ಕಡೆ ಬಂದು ಕೃಷಿನೇ ಈಗ ನಮಗೆ ಮೂಲ ಇದು. ಇದರ ಜೊತೆಗೆ ಈಗ ಸುತ್ತಮುತ್ತಲಿನ ಒಂದು ಏನು ಕೃಷಿ ಮಾಡ್ತಾ ಇದ್ರಿ, ಇದ್ರ ಬಗ್ಗೆ ಈಗ ರೈತರು ಸುತ್ತಮುತ್ತಲಿನ ರೈತರು ನಿಮ್ಗೆ ಏನಾದ್ರು ಕೇಳಕ್ ಬರ್ತಾರ? ನಿಮ್ ಕೆಲವೊಂದು ಮಾಹಿತಿ ಕೇಳ್ತಾರ ಸರ್, ಕೆಲವೊಂದು ನಾವು ಹೇಳ್ತೀವಿ. ಎಲ್ಲ ಹೇಳ್ತೀವಿ, ಸ್ವಲ್ಪ ಗುಣಿ ಮಾಡ್ರಿ, ಸಗಣಿ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ರಿ, ಹಂಗಾಗಿ ಅಡಿಕೆನೂ ಚೆನ್ನಾಗಿ ಇಳುವರಿನೂ ಬರುತ್ತೆ, ಆಮೇಲೆ ಗಿಡನೂ ಲೈಫ್ ಬರುತ್ತವೆ. ಹಂಗಾಗಿ ಸ್ವಲ್ಪ ಸಗಣಿ ಗೊಬ್ಬರ, ಗೌರ್ಮೆಂಟ್ ಗೊಬ್ಬರ, ರಾಸಾಯನಿಕ ಗೊಬ್ಬರ ಎಲ್ಲ ಯೂಸ್ ಮಾಡ್ಬೇಡ್ರಿ ಅಂತ ಹೇಳ್ತೀವಿ. ಗಂಗಾಧರ್ ಅವರೇ, ಇದುವರೆ ತಾವು ತಮ್ಮ ಕೃಷಿಯ ಅನುಭವವನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ದೂರವಾಣಿ ಸಂಖ್ಯೆ 9447825-03, ಗಂಗಾಧರ್ ನಲ್ಲಿಸರ, ಭದ್ರಾವತಿ ತಾಲೂಕು. ಇನ್ನೊಮ್ಮೆ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ನಮಸ್ಕಾರ ಹಾಗೂ ಧನ್ಯವಾದ. ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481-57-26-00. ಇನ್ನೊಮ್ಮೆ ಕೇಳಿ, 9481-57-26-00. ಇದುವರೆಗೂ ಕೃಷಿ ಅನುಭವ ಈ ಕುರಿತು ಭದ್ರಾವತಿ ತಾಲೂಕು ನೆಲ್ಲೇಸರ ಗ್ರಾಮದ ರೈತರಾದ ಕೆ ಗಂಗಾಧರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ SM ಸುಧಾಕರ್. ಇನ್ನು ಮುಂದೆ ಲಾವಣಿ ಪದಗಳು. ಚನ್ನಗಿರಿ ತಾಲೂಕು ಸಂತೆಬೆನ್ನೂರಿನ ಕೆ ಯುಗಧರ್ಮ ರಾಮಣ್ಣರವರಿಂದ ಲಾವಣಿ ಪದಗಳು. ವಾಣಿನುಡಿಯೇ ವಾಣಿನುಡಿಯೇ ಕಾಣಿಯ ಹಿಡಿದೊನ್ ಮಳಿಗಿ ಮ್ಯಾಲ್ ನಡಿಯೇ, ಒನ್ ಮಳಿಗಿ ಮ್ಯಾಲ್ ನಡಿಯೇ, ಜಣ ಜಣಿಯರ ಕೊನೆಯೊಳಗೆ ಕೂತು ಕಮಣೆ ಬಿಸೂತ ಕುಣಿಯೇ. ವಾಣಿನುಡಿಯೇ ವಾಣಿನುಡಿಯೇ ಕಾಣಿಯ ಹಿಡಿದೊನ್ ಮಳಿಗಿ ಮ್ಯಾಲ್ ನಡಿಯೇ, ಒನ್ ಮಳಿಗಿ ಮ್ಯಾಲ್ ನಡಿಯೇ, ಜಣ ಜಣಿಯರ ಕೊನೆಯೊಳಗೆ ಕೂತು ಕಮಣೆ ಬಿಸೂತ ಕುಣಿ. ಅಪ್ಪನಪ್ಪನ ತೆಪ್ಪದ ಹುಟ್ಟಿನ ಕಪ ಕಣಿಕಿ ಪಡೆಯೇ, ನನ್ನ ಹೂವ ಕಪ ಕಣಿಕಿ ಪಡೆಯೇ, ಒಪ್ಪುಳ್ಳ ಬ್ರಹ್ಮನ ಒಪ್ಪುಳ್ಳ ಬ್ರಹ್ಮನ ಪಟ್ಟದ ರಚಿಯೇ ಕುಪ್ಪಳಿಸಿ ಕುರು ಹಿಡಿಯೇ. ವಾಣಿ ನುಡಿಯೇ ಕಾಣಿಯ ಹಿಡಿದೊನ್ ಮಳಿಗಿ ಮ್ಯಾಲ್ ನಡಿಯೇ, ಒನ್ ಮಳಿಗಿ ಮ್ಯಾಲ್ ನಡಿಯೇ, ಜಣ ಜೇಣಿಯರ ಕೊನೆಯೊಳಗೆ ಕೂತು ಕಮಣೆ ಬಿಸೂತ ಕುಣಿ. ಮಧುರ ಮಣಿಯೇ ಮಧುರ ಮಣಿಯೇ ಹೃದಯ ಹಜರಿಯೇ, ಮಧುರ ಮಣಿಯೇ ಹೃದಯ ಹಜರಿಯೇ, ಸದಮಳ್ಳ ಗನ ದೊರೆಯೇ ಸದಮಳ್ಳ ಗನ ದೊರೆಯೇ, ಗಮಕ ಪಲ್ಲವಿಯ ಗರದಿ ಗಮಾತಿನ ಲಯ ಗುರು ಮನಹರಿಯೇ, ಗಮಕ ಪಲ್ಲವಿಯ ಗರದಿ ಗಮಾತಿನ ಲಯ ಗುರು ಮನಹರಿಯೇ. ವಾಣಿ ನುಡಿಯೇ ಕಾಣಿಯ ಹಿಡಿದೊನ್ ಮಳಿಗಿ ಮ್ಯಾಲ್ ನಡಿಯೇ, ಒನ್ ಮಳಿಗಿ ಮ್ಯಾಲ್ ನಡಿಯೇ, ಜಣ ಜಣಿಯರ ಕೊನೆಯೊಳಗೆ ಕೂ ಕೂತು ಕಮಣಿ ಬಿಸು ತಕೋಣಿಯೇ ರಂಗು ರಂಗಿನ ಹದ ರಂಗು ರಂಗಿನ ರಂಗದ ಬಲೆಯೇ ರಂಗು ರಂಗಿನ ರಂಗದ ಬಲೆಯೇ ಮಂಗಳ ಚಿತ್ಕಳೆಯೇ ನಮ್ಮ ಹೂವ ಮಂಗಳ ಚಿತ್ಕಳೆಯೇ ಸಂಗಮನಾಥನ ಅಂಗೈಯಲ್ಲಿ ಆಡುವಂತ ಯುವ ಧರ್ಮದೊಳ ಜೇರಿಯೇ ಸಂಗಮನಾಥನ ಅಂಗೈಯಲ್ಲಿ ಆಡುವಂತ ಯುವ ಧರ್ಮದೊಳ ಜೇರಿಯೇ ನನ್ನ ಹೂವ ಯುವ ಧರ್ಮದೊಳ ಜೇರಿಯೇ ಅಂದರೆ ಭವನಾಶ ಬಾ ಅಂದರೆ ಭವ ನಾಶ ಸಾ ಅಂದರೆ ಸರ್ವ ಸಂಪತ್ತಿಗೂ ಮಿಗಿಲಾಗಿರ್ತಕ್ಕಂಥ ಪರಾತ್ಪರ ವಸ್ತು ವಾ ಅಂದರೆ ಅಂತಪ್ಪ ವ್ಯಕ್ತಿತ್ವವೇ ಮಹಾಮಂತ್ರದ ಸರ್ವಸಿದ್ಧಿಯ ತತ್ವದ ಕಾಯ ಬಾ ಸಾ ವಾ ಈ ಮೂರಕ್ಷರದೊಳಗೆ ಏನೈತೆ ಅಂದರೆ ಬೀಜದೊಳಗಡೆಗೆಯದು ಬ್ರಹ್ಮಾಂಡ ಬ್ರಹ್ಮಾಂಡದೊಳಗಡೆಗೆಯದು ಅಣುತೃಣದ ಅಗೋಚರ ಶಕ್ತಿಯ ಬೀಜ ಇಂತಪ್ಪ ಬೀಜ ಬ್ರಹ್ಮಾಂಡದ ಜೀವಕಳೆಯೇ ಅಂತಪ್ಪ ಅಕಾರ ಉಕಾರ ಮಕಾರ ಚಿಕಾರವೆಂಬ ಆಕಾರವೇ ಪಿಂಡಾಂಡದ ಸ್ವಸ್ವರೂಪದೊಳು ನೇತ್ರ ಮುಂದಣದ ಪಾತ್ರ ಪರಿಚಯದ ಪಟ್ಟಿ ಲೆಕ್ಕವ ಒಟ್ಟಿ ಅಂತಪ್ಪ ಭೂಗರ್ಭ ಭುವನಂಗಳದೊಳಗೆ ಒಂದೆಣ್ಣು ಮಣ್ಣಿನ ಬಣ್ಣದ ಬಯಲಾಟದೊಳಗೆ ಕಣ್ಣಿಲ್ಲದಪ್ಪ ಕಣ್ಣು ಕೊಟ್ಟ ಕುಡಿಬಳ್ಳಿಯ ಬಣ್ಣದ ಮಸ್ತಕ ಬ್ರಹ್ಮಾಂಡದೊಳಗೆ ಪಂಚರೈವರ ನಿಲ್ಲಿಸಿದಂತ ಜಠರಾಂಬುದಿ ಜಾಗರಣೆಯೊಳಗೆ ರಕ್ತದಿಂದ ಬಿಂದು ಬಿಂದುವಿನಿಂದ ಜೀವಕಳೆಯೇ ಬೀಜ ಇಂತಪ್ಪ ಬೀಜ ಬ್ರಹ್ಮಾಂಡದ ಜೀವಕಳೆಯೇ ಅಂತಪ್ಪ ಯಮ್ಮಪ್ಪ ದೇವನಗುಂಡಿ ಯುಗಧರ್ಮನ ಮಂತ್ರ ಸಿದ್ಧಿಯ ಮಾಮನೆಯೊಳಗೆ ಮಹಾಮಂತ್ರದ ಕಾಯ ನೋಡ ಬಾ ಸಾ ವಾ ಬಸವ ಎಂಬ ಮೂರಕ್ಷರದು ಸುರಿನ ಹುಟ್ಟಿತು ಘನ ಮಂತ್ರ ಹೌದ ಬಸವ ಬಸವ ಬಸವ ಬಸವ ಬಸವ ಎಂಬ ಮೂರಕ್ಷರದು ಸುರಿನ ಹುಟ್ಟಿತು ಘನ ಮಂತ್ರ ಶರಣರಿಗೆ ಸಿಕ್ಕಿತು ಸ್ವತಂತ್ರ ಚಿಂತನ ಮಂಥನ ಚಿಂತನ ಮಂಥನ ಗಂತಿಯ ಗರುಡಿಯೋಳು ವಚನದ ನಿಜ ಮಂತ್ರ ಶ್ರೀ ಗುರು ಬಸವ ಶ್ರೀ ಗುರು ಬಸವ ಲಿಂಗ ಎನ್ನುವುದು ಆದಿಮೂಲ ಮಂತ್ರ ಆಧಾರದ ಓಂಕಾರ ಸ್ವಯಮಂತ್ರ ಇದ ಸಾಧಿಸಿದಂತ ಮಹಾತ್ಮನ ಮನೆಯೇ ಮಾಮನೆ ನೋಡಂತ ಇದ ಸಾಧಿಸಿದಂತ ಮಹಾತ್ಮನ ಮನೆಯೇ ಮಾಮನೆ ನೋಡಂತ ಬಸವ ಎಂಬ ಮೂರಕ್ಷರ ದುಸಿರಿ ನೋಡ್ ಹುಟ್ಟಿತು ಘನ ಮಂತ್ರ ಹೌದು ಅಂಡಪಿಂಡ ಬ್ರಹ್ಮಾಂಡ ಅಂಡಪಿಂಡ ಬ್ರಹ್ಮಾಂಡದ ಮೂಲಕ್ಕೆ ಆದಿ ಬಸವ ಮಂತ್ರ ಋಷಭನಾಗಿ ಬಸವ ತಂದ ಮಂತ್ರ ಬಸಿತ ರುದ್ರಾಕ್ಷಿ ಚತುಸ್ಥಳ ಶೂನ್ಯಕ್ಕೆ ಬಸವಂದೇ ಮಹಾಮಂತ್ರ ಬಸಿತ ರುದ್ರಾಕ್ಷಿ ಚತುಸ್ಥಳ ಶೂನ್ಯಕ್ಕೆ ಬಸವಂದೇ ಮಹಾಮಂತ್ರ ಬಸವನಿಂದಲೇ ಹುಟ್ಟಿತು ಪಾದೋದಕ ಹೌದು ಬಸವನಿಂದಲೇ ಹುಟ್ಟಿ ತುಪಾದೋದಕ ಹಸ್ತಮಸ್ತಕ ಮಂತ್ರ ಅಸ್ತಿವಾರ ಬಲವುಳ್ಳೋ ಮಾಮಂತ್ರ ಇಂತ ಅಷ್ಟಸಿದ್ಧಿಗಳ ಅಷ್ಟಸಿದ್ಧಿಗಳ ಗೆಲುವುಂಡ ಯುಗ ಧರ್ಮ ನುಡಿದ ಬಸವ ಮಂತ್ರ ಇಂತ ಅಷ್ಟಸಿದ್ಧಿಗಳ ಗೆಲುವುಂಡ ಯುಗ ಧರ್ಮ ನುಡಿದ ಬಸವ ಮಂತ್ರ ಬಸವ ಎಂಬ ಮೂರಕ್ಷರ ಬಸವ ಎಂಬ ಮೂರಕ್ಷರ ದುಸುರಿನ ಹುಟ್ಟಿತು ಘನ ಮಂತ್ರ ಶರಣರಿಗೆ ಸಿಕ್ಕಿತು ಸ್ವತಂತ್ರ ಚಿಂತನ ಮಂಥನ ಗ್ರಂಥಿಯ ಗರಡಿಯ ವಚನದ ನಿಜ ಮಂತ್ರ ವಚನದ ನಿಜ ಮಂತ್ರ ವಚನದ ನಿಜ ಮಂತ್ರ ಉಸಿರು ಇರೋ ತನಕ ಹುಷಾರಾಗಿರು ಉಸಿರು ಇರೋ ತನಕ ಹುಷಾರಾಗಿರು ಉಸಿರು ಹೋದ್ಮೇಲೆ ನಿನ್ನ ಹೆಸರು ಉಳಿಯೋದು ಉಸಿರು ಇದ್ದಾಗ ಉಸಿ ನುಡಿದೆ ಅಂದ್ರೆ ದೆಸೆ ಕಮ್ಮಿ ಆಗುವುದು ಯುಗಧರ್ಮ ದೆಸೆ ಕಮ್ಮಿ ಆಗುವುದು ಯುಗಧರ್ಮ ಮಸ್ತಕ ಸರಿ ಇದ್ದರೆ ಪುಸ್ತಕ ಸುಟ್ಟು ಬರಿಬಹುದು ಮಸ್ತಕ ಸರಿ ಇದ್ದರೆ ಪುಸ್ತಕ ಸುಟ್ಟು ಬರಿಬಹುದು ಅದರ ವಿಸ್ತಾರ ವಿಕಾಸ ಆದಂತೆ ಎಂತೆಂಥ ಅಸ್ತಪ್ರತಿ ಹೊರಡುವುದು ಯುಗಧರ್ಮ ಎಂತೆಂಥ ಅಸ್ತಪ್ರತಿ ಹೊರಡುವುದು ಯುಗಧರ್ಮ ಶಿಕ್ಷೆ ಮತ್ತು ಶಿಕ್ಷಣ ಶಿಕ್ಷೆ ಮತ್ತು ಶಿಕ್ಷಣ ಸಮ ಇದ್ರೆ ತಕ್ಷಣವೇ ನೋಡವನ ಲಕ್ಷಣ ಶಿಕ್ಷೆಯಿಂದಾಗಿ ಶಿಕ್ಷಣ ಮುಂದಾದ್ರೆ ಅದು ರಾಕ್ಷಸರ ಗಣ ಎಂದ ಯುಗಧರ್ಮ ಅದು ರಾಕ್ಷಸರ ಗಣ ಎಂದ ಯುಗಧರ್ಮ ವಿಶ್ವವಿದ್ಯಾನಿಲಯಗಳು ಎಷ್ಟೋ ಇಯವು ಈ ವಿಶ್ವದಲ್ಲಿ ಅಂತ ವಿಶ್ವವನ್ನೇ ನಿನ್ನ ಮಸ್ತಕದ ವಿದ್ಯಾಲಯದೊಳಗೊಂದಿರುವೆ ವಿಸ್ತರಿಸಿ ನೋಡೋ ಯುಗಧರ್ಮ ವಿಸ್ತರಿಸಿ ನೋಡೋ ಯುಗಧರ್ಮ ಶಿಖರಕ್ಕೆ ಎಣ್ಣೆ ಹಾಕಿದ್ರೆ ಒಳ್ಳೆ ನಿಖರವಾದ ಬುದ್ಧಿ ಶಿಖರಕ್ಕೆ ಎಣ್ಣೆ ಹಾಕಿದ್ರೆ ಒಳ್ಳೆ ನಿಖರವಾದ ಬುದ್ಧಿ ಶಿಖರದೊಳಗೆ ನೀವು ವಕ್ರವಾಗಿ ಎಣ್ಣೆ ಹಾಕಿದ್ರೆ ಎಲ್ಲ ತಕ್ರಮಕರ ಬುದ್ಧಿ ಯುಗಧರ್ಮ ತಕ್ರಮಕರ ಬುದ್ಧಿ ಯುಗಧರ್ಮ ಆ ಗುರಿಯ ಮುಟ್ಟಿಸೋ ಗುರುವರ ಕರುಣ ಕರುಣ ಕರುಣಾಕರ ಗುರಿಯ ಮುಟ್ಟಿಸೋ ಗುರುವರ ಗುರಿಯ ಮುಟ್ಟಿಸೋ ಗುರುವರ ಕರುಣ ಕರುಣಾಕರ ಗುರಿಯ ಮುಟ್ಟಿಸೋ ಗುರುವರ ನಿರುಪಮ ನಿರ್ಗುಣ ನಿರವಯ ನಿರಲಂಬ ನಿರುಪಮ ನಿರ್ಗುಣ ನಿರವಯ ನಿರಲಂಬ ಪರಿಪೂರ್ಣ ಪರವಸ್ತು ಪರಿಪೂರ್ಣ ಪರವಸ್ತು ಪರಬ್ರಹ್ಮ ನಿಧಿಯೇ ಗುರಿಯ ಮುಟ್ಟಿಸೋ ಗುರುವರ ಮುಟ್ಟಿಸೋ ಗುರುವರ ಕರುಣ ಕರುಣಾಕರ ಗುರಿಯ ಮುಟ್ಟಿಸೋ ಗುರುವರ ಮುರುಪುರ ಮುರುಪುರ ಮೀರಿ ನಿಂತನೆ ಮೂಜಗದ ಮೂಜಗದ ಒಡೆಯ ಮುರುಪುರ ಮೀರಿ ನಿಂತನೆ ತೋರಿ ಹಡಗ ತೂರಿ ಹಿಡಿದೆ ತೋರಿ ಹಡಗ ತೂರಿ ಹಿಡಿದೆ ಮೀರಿದ ಮಾಯಿ ಕ್ವಾರೆ ಮುರುದೆ ತೋರಿ ಹಡಗದ ತೂರಿ ಹಿಡಿದ ಮೀರಿದ ಮಾಯಿ ಕ್ವಾರೆ ಮುರುದೆ ಧೀರ ನಿರ್ಗುಣನಂತೆ ನಡೆದೆ ಧೀರ ನಿರ್ಗುಣನಂತೆ ನಡೆದೆ ದ್ವಾರ ಒಂಬತ್ತದರೊಳಗಿಳಿದೆ ಗುರಿಯ ಮುಟ್ಟಿಸೋ ಗುರುವರ ಕರುಣ ಕರುಣಾಕರ ಗುರಿಯ ಮುಟ್ಟಿಸೋ ಗುರುವರ ರಜತದ್ರಿ ಕರುಣಾಂಬರ ಕಡಗಡ್ತ ತತ್ತ ಕಡಗಡ್ತ ತತ್ತ ಕಡಗಡ್ತ ದಿಮ್ಮಿನಕ್ಕ ದಿನ್ನ ದಿನ್ನ ಆಗಿತ್ತು ರಕ್ಕನ ಕದಿನ್ನ ತಾಕಡಿಗಿಡಿ ತಾಕಡಿಗಿಡಿ ತಾಕಡಿಗಿಡಿ ತಾಕಡಿಗಿಡಿ ತಾ ದಿಮ್ಮಿನ ಕದಿನ್ನ ತಾ ರಜತಾದ್ರಿ ರಜತಾದ್ರಿ ಕರುಣಾಂಬರ ಆ ರಜತಾದ್ರಿ ಕರುಣಾಂಬರ ಋನ್ಮಂದಿರ ಋನ್ಮಂದಿರ ಜಾಲ ರಜತಾದ್ರಿ ಕರುಣಾಂಬರ ಬಕುತರ ಕಣ್ಮಾಣಿ ಸುಕೃತ ಸುಗುಣ ಮಾಣಿ ಬಕುತರ ಕಣ್ಮಣಿ ಬಕುತರ ಕಣ್ಮಾಣಿ ಸುಕೃತ ಸುಗುಣ ಮಾಣಿ ಪ್ರಕೃತಿಯ ಪರ ವಸ್ತು ಪ್ರಕೃತಿಯ ಪರ ವಸ್ತು ಪರಬ್ರಹ್ಮನಿದಿಯೇ ಗುರಿಯ ಮುಟ್ಟಿಸೋ ಗುರುವರ ಕರುಣ ಕರುಣ ಕರುಣಾಕರ ಗುರಿಯ ಮುಟ್ಟಿಸೋ ಗುರುವರ ಶ್ರುತಿಮತಿ ಶ್ರುತಿಮತಿ ಗತಿ ಮುಕುಟ ಸದ್ಗುಣ ಸದ್ಗುಣ ಶೀಲ ಶ್ರುತಿಮತಿ ಗತಿ ಮುಕುಟ ವರಗಣ ಸುಂದರ ಕರುಣ ಮನೋಹಾರ ವರಗಣ ಸುಂದರ ವರಗಣ ಸುಂದರ ಕರುಣ ಮನೋಹಾರ ದುರಿತ ದುಂದು ಬಿನಯನ ಪರಂದಮನಿದಿಯೇ ದುರಿತ ದುಂದು ಬಿನಯನ ಪರಂದಮನಿದಿಯೇ ಕುರಿಯ ಮುಟ್ಟಿಸೋ ಗುರುವರ ಕರುಣ ಕರುಣ ಕರುಣಾಕರ ಗುರಿಯ ಮುಟ್ಟಿಸೋ ಗುರುವರ ನಟವರ ಹೌದು ನಟವರ ಭಯಂಕರ ಆ ನಟವರ ನಟವರ ಭಯಂಕರ ಫಲ್ಗುಣ ಫಲ್ಗುಣ ಫಲ್ಗುಣ ಶೀಲ ನಟವರ ಭಯಂಕರ ಅಂತರ್ಮುಖಿ ಆರೂಢ ಮಂತ್ರ ಸಿದ್ಧಿಯ ಜಾಲ ಅಂತರ್ಮುಖಿ ಆರೂಢ ಮಂತ್ರ ಸಿದ್ಧಿಯ ಜಾಲ ಯುಗ ಧರ್ಮ ನೊಡ ಮೂಡು ಪಡುಗ ದುನ್ಮಣಿಯೇ ಯುಗ ಧರ್ಮ ನೊಡ ಮೂಡು ಪಡುಗ ದುನ್ಮಣಿಯೇ ಗುರಿಯ ಮುಟ್ಟಿಸೋ ಗುರುವರ ಕರುಣ ಕರುಣ ಕರುಣಾಕರ ಗುರಿಯ ಮುಟ್ಟಿಸೋ ಗುರುವರ ಕಡಗಡ್ತಾ ತತ್ತ ಕಡಗಡ್ತಾ ತತ್ತ ಕಡಗಡ್ತಾ ದಿಮ್ಮಿನ ಕದಿ ಮಾದಿ ದಿನ್ನ ಕದಿನ್ನ ದಾಗಿತ್ರ ಕನ್ನ ಕದಿನ್ನ ಇದುವರೆಗೂ ಚನ್ನಗಿರಿ ತಾಲೂಕು ಸಂತೆಬೆನ್ನೂರಿನ ಕೆ ಯುಗಧರ್ಮ ರಾಮಣ್ಣರವರಿಂದ ಲಾವಣಿ ಪದಗಳನ್ನು ಕೇಳಿದಿರಿ. ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಕೇಳುಗರೆ, ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿವು ಆರೈಕೆ ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.